ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯ ಸುವರ್ಣಸೌಧಕ್ಕೆ ಮಹತ್ವದ ಇಲಾಖೆಗಳ ವರ್ಗಾವಣೆ, ಆಡಳಿತಾತ್ಮಕ ಶಕ್ತಿ ಕೇಂದ್ರವಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸೋಮವಾರದಿಂದ ಪ್ರೌಢಶಾಲಾ ತರಗತಿಗಳು ಆರಂಭ, ಸಕಲ ಮುಂಜಾಗ್ರತಾ ಕ್ರಮ ಪಾಲಿಸಲು ಸೂಚನೆ. ಸ್ಥಳೀಯ ಉದ್ಯಮಗಳನ್ನು ಸಶಕ್ತಗೊಳಿಸಲು ಡಿಜಿಟಲ್ ಮಾರುಕಟ್ಟೆ ತಂತ್ರಜ್ಞಾನ ಸಮರ್ಪಕ ಬಳಕೆ, ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಕರೆ. ರಾಜ್ಯ ಗಡಿ ಪ್ರವೇಶಿಸಲು ನಕಲಿ ಆರ್ಟಿಪಿಸಿಆರ್ ವರದಿ ಬಳಕೆ, ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:50. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಂಧವರೇ, ಕೇಳುಗರೆ, ಕಾಡುಗಳು ನಮ್ಮ ಸಮಾಜದ ಜೀವಾಳ ಇದ್ದಂತೆ. ನಮ್ಮ ನಿತ್ಯದ ಸೇವನೆಗೆ ಬೇಕಾಗಿರುವ ಆಮ್ಲಜನಕವನ್ನು ಹೇರಳವಾಗಿ ಉತ್ಪಾದಿಸುವ ತಾಣಗಳಿವು. ಕಾಡುಗಳಲ್ಲಿ ಎಷ್ಟೊಂದು ವೈವಿಧ್ಯಮಯವಾದ ಸಸ್ಯ ಸಂಕುಲ ಇರುತ್ತಲ್ವಾ, ಅದನ್ನು ಯಾರು ಸೃಷ್ಟಿ ಮಾಡಿದ್ದು? ನಿಸರ್ಗದಲ್ಲಿರುವ ಅನೇಕ ಜೀವಿಗಳು ಕಾಡಿನ ಸೃಷ್ಟಿಗೆ ನೆರವಾಗಿದ್ದಾವೆ. ಪ್ರಾಣಿ, ಪಕ್ಷಿ, ಸೂಕ್ಷ್ಮ ಜೀವಿಗಳು, ಹೀಗೆ ಹೇಳ್ತಾ ಹೋದರೆ ಅನೇಕ ಸಂಗತಿಗಳು ಕಾಡಿನ ಅಭಿವೃದ್ಧಿಗೆ ನೆರವಾಗಿದ್ದಾವೆ. ಕಾಡುಗಳು ಮಳೆಯನ್ನು ಆಕರ್ಷಿಸುವ ದೊಡ್ಡ ಕೇಂದ್ರಗಳು. ಕಾಡಿನ ಪ್ರದೇಶ ಕಮ್ಮಿಯಾದಂತೆ ಸಹಜವಾಗಿ ಮಳೆಯ ವ್ಯತ್ಯಾಸಗಳು ಕಂಡುಬಂದೇ ಬರ್ತವೆ. ಹಾಗೆ ವಾತಾವರಣದ ಉಷ್ಣಾಂಶ ವ್ಯತ್ಯಾಸವನ್ನು ಕಂಡೇ ಕಾಣುತ್ತೆ. ಈ ದೃಷ್ಟಿಯಲ್ಲಿ ನಿಮ್ಮ ಜಮೀನುಗಳಲ್ಲೂ ಮರಗಿಡಗಳನ್ನು ನಾಟಿ ಮಾಡಿಕೊಂಡು, ಜೊತೆಗೆ ಕೃಷಿ ಬೆಳೆಗಳನ್ನು ಸಂಯೋಜನೆ ಮಾಡಿಕೊಂಡು, ಒಟ್ಟಾರೆ ಹಸಿರಿನ ಸಂಪತ್ತನ್ನು ಹೆಚ್ಚಿಗೆ ಮಾಡೋ ನಿಟ್ಟಿನಲ್ಲಿ ಕೈ ಜೋಡಿಸಿದರೆ ತುಂಬ ಒಳ್ಳೆಯದು. ಈಗ ವೃಂದಗಾನದಲ್ಲಿ ಒಂದು ಪರಿಸರ ಗೀತೆ, ರಚನೆ MV ಸೀತಾರಾಮಯ್ಯ. ಕಾಡನ್ನು ಬೆಳೆಸಿರಿ, ಕಾಡಿನಿಂದ ವನದೇವಿ ನಮ್ಮ ಭೂಮಿ ತಾಯಿಯ ದೊಡ್ಡ ದೇವಿ. ವನದೇವಿಯನ್ನ ವರ್ಣನೆ ಮಾಡಲಿಕ್ಕೆ ಬಹಳ ಕಷ್ಟ. ಅಲ್ಲಿರುವ ಸಸ್ಯ ವೈವಿಧ್ಯತೆ, ಅಲ್ಲಿರುವ ವಿಶೇಷತೆ, ಅಲ್ಲಿರುವ ಮಣ್ಣಿನ ಗುಣ, ಅಲ್ಲಿ ಬೀಳುವ ಮಳೆ, ಅಲ್ಲಿ ವಾಸಿಸುವ ಪ್ರಾಣಿಗಳು, ಇನ್ನು ಸೂಕ್ಷ್ಮ ಜೀವಿಗಳು, ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಅಧ್ಯಯನ ಮಾಡುವ ಸಂಗತಿಗಳು ಬಹಳಷ್ಟಿದವೆ. ನಮ್ಮ ಕೃಷಿಗೆ, ನಮ್ಮ ಸಮಾಜಕ್ಕೆ ಬೇಕಾದ ಅನೇಕ ಸವಲತ್ತುಗಳನ್ನು ಕೊಡಲಿಕ್ಕೆ ವನದೇವಿ ನೆರವಾಗ್ತಾಳೆ. ಅಲ್ಲಿರುವ ಸಸ್ಯ ಸಂಪತ್ತು ಅಲ್ಲದಲ್ಲೇ ಅಲ್ಲಿ ಬೀಳುವ ಮಳೆ, ಅಲ್ಲಿರುವ ವನ್ಯಜೀವಿಗಳು ಸಹ ನಮ್ಮ ಸಮಾಜದ ಅಭಿವೃದ್ಧಿಗೂ ನೆರವಾಗ್ತವೆ. ರೈತ ಬಾಂಧವರೇ, ವನದೇವಿಯನ್ನ ಈಗಲೂ ಎಷ್ಟೋ ಜನ ಪೂಜನೀಯವಾಗಿ ಕಾಣೋದಿದೆ. ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ಅನೇಕ ಪ್ರದೇಶಗಳಲ್ಲಿ ಈಗಲೂ ದೇವರ ಕಾಡುಗಳು ಕಂಡುಬರ್ತವಲ್ವ. ಇಲ್ಲಿರುವ ಒಂದು ಸಸ್ಯ ಸಂಕುಲವನ್ನು ಎಷ್ಟೋ ಜನ ಮುಟ್ಟೋದಿಲ್ಲ. ಮರಗಳು ಬಿದ್ದರೂ ಅದರ ಸೌದೆಯನ್ನ ಅಥವಾ ಅದರ ಎಲೆಗಳನ್ನು ಬಳಕೆ ಮಾಡೋದಿಲ್ಲ. ಅಷ್ಟೊಂದು ಗೌರವ, ಅಷ್ಟೊಂದು ಭಯ, ಭಕ್ತಿ. ರೈತ ಬಾಂಧವರೇ, ಈಗಲೂ ಕೆಲವಾರು ತೋಟಗಳಲ್ಲಿ, ಜಮೀನುಗಳಲ್ಲಿ ಎಷ್ಟೋ ಜನ ಮರಗಿಡಗಳನ್ನ ದೇವರಂತೆ ಪರಿಗಣಿಸ್ತಾರೆ, ಪೂಜಿಸ್ತಾರೆ, ಹಾಗೆ ಸ್ವೀಕರಿಸ್ತಾರೆ. ಮರಗಳು ಬಿದ್ದರೂ ಅವುಗಳನ್ನ ಮಾರಾಟ ಮಾಡೋದಿಲ್ಲ, ಅಲ್ಲೇ ಮಣ್ಣಿನಲ್ಲಿ ಲೀನವಾಗುವಂತೆ ಸುಮ್ಮನಿರ್ತಾರೆ. ಹೀಗೆ ವನದೇವಿಯ ಅನೇಕ ಸಂಗತಿಗಳ ಬಗ್ಗೆ ನಾವು ವಿಚಾರಗಳನ್ನ ಹೆಕ್ಕಿಕೊಂಡು ಮಾತನಾಡ್ತಾ ಹೋದ್ರೆ ತುಂಬಾ ಇದಾವೆ. ಕಿಚ್ಚು ಚಿತ್ರದ ಈ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಗೌಸ್ಪೀರ್ ಅವರ ರಚನೆಗೆ ಧ್ವನಿಗೂಡಿಸಿದರೆ ವಿಜಯಪ್ರಕಾಶ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ. ವನದೇವಿ ಪ್ರೀತಿಯ ವಂದನೆ, ಹೇಗಂತ ಮಾಡಲಿ ವರ್ಣನೆ, ಮನಸೂರೆ ಮಾಡಬಲ್ಲ ಸ್ವರ್ಗನೇ ಇಲ್ಲಿದೆ, ಗಂಗಾಳಿ ಅದೆಯನು ತುಂಬಿದೆ, ಮುದ್ದಾಗಿ ಹಸಿರು ಹದ್ದು ಭೂಮಿನೇ ನಗುತ್ತಿದೆ, ನಂಬಲು ಆಗದ ವಿಸ್ಮಯ ನಿನ್ನದೆ. ವನದೇವಿ ಪ್ರೀತಿಯ ವಂದನೆ, ಹೇಗಂತ ಮಾಡಲಿ ವರ್ಣನೆ, ನೋಡೋ ಆಸೆ ಅತಿಯಾಗಿ ಬಂದು ನೀಲಿ ಬಾನಲಿ ಮೂಡಿದೆ, ಕೆಂಪು ಸೂರ್ಯನ ಹೊಂಗಿರಣ ಕೂಡ ಧರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವ ಮಾಡಿದೆ. ಮಯೂರಿ ಸಿರಿ ನರ್ತನ ಇಲ್ಲಿದೆ, ಕೈ ಚಾಚಿ ಗಿರಿ ಮುಗಿಲನು ತಾಕಿದೆ, ಎಂದಿಗೂ ಮಾಸದ ಚೈತ್ರವೂ ನಿನ್ನದ. ಇರುವಷ್ಟು ಕಾಲ ಖುಷಿಯಾಗಿ ಬಾಳಿ ಎಂದು ಹೂವಿದು ಹೇಳಿದೆ, ದಾಹನೀಗಲು ಮುಡಿಪಿಟ್ಟು ತನ್ನ ಬದುಕನ್ನು ನದಿಯು ಎಂಥ ತ್ಯಾಗವ ಮಾಡಿದೆ. ಶ್ರೀಗಂಧ ಸದಾ ಕಂಪು ಚಲ್ಲಾಡಿದೆ ಕಸ್ತೂರಿ ಕಮ ಕುಸುಮವ ಹರಳಿದೆ ಕೋಗಿಲೆ ನೈದಿನ ದರ್ಶನ ಇಲ್ಲಿದೆ ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ ರೈತ ಬಾಂಧವರೇ, ನಮ್ಮ ಪಶ್ಚಿಮ ಘಟ್ಟಗಳ ಈ ಸಮೃದ್ಧಿಯಾದ ಕಾಡು ಅನೇಕ ಜೀವಿಗಳಿಗೆ ಆಸರೆ ಕೊಟ್ಟಿದೆ, ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದೆ. ಅಲ್ಲಿರುವ ವಾತಾವರಣ ನಮಗೂ ಪೂರಕವಾಗಿರುತ್ತಲ್ವ? ಕಾಡುಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಪರಿಸ್ಥಿತಿ ಚೆನ್ನಾಗಿತ್ತಂದ್ರೆ ಅದು ನಮ್ಮ ಕೃಷಿಕರಿಗೂ ಸಮಾಜಕ್ಕೂ ಪ್ರಯೋಜನಕಾರಿ. ಅಲ್ಲಿ ಅನೇಕ ಕಾಡು ಪ್ರಾಣಿಗಳಿಗೆ ಪೂರಕವಾದ ಆಹಾರ ಸಿಕ್ತಂತಂದ್ರೆ ನಾಡಿಗೆ ಅವು ಬರೋದಿಲ್ಲ. ಸಮೃದ್ಧಿಯಾದ ಆಹಾರ ಕಾಡುಗಳಲ್ಲಿ ಸಿಗ್ತಾ ಇದ್ರೆ ಯಾಕೆ ಅವು ನಾಡನ್ನು ಹುಡುಕೊಂಡು ಬರ್ತವೆ? ಮನುಷ್ಯರು ನಮ್ಮನ್ನು ಹೆದರಿಸ್ತಾರೆ, ಹೊಡಿತಾರೆ, ಬಡಿತಾರೆ ಅಥವಾ ಸಾಯಿಸ್ತಾರೆ ಅಂತ ಅಂದ್ಕೊಂಡು ಎಷ್ಟೋ ವನ್ಯಜೀವಿಗಳು ಹೆದರ್ತವೆ. ಒಂದು ಸಣ್ಣ ಜೀವಿ ಸಹ ಮನುಷ್ಯನಿಗೆ ಹೆದರುವಾಗ ಇನ್ನು ವನ್ಯಜೀವಿಗಳು ವನ್ಯಪ್ರಾಣಿಗಳು ಹೆದರೋದಿಲ್ವಾ? ಹೀಗಾಗಿ ವನ ಸಂರಕ್ಷಣೆ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯತ್ತ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಉತ್ತಮವೇ. ರಾಮ ಲಕ್ಷ್ಮಣ ಚಿತ್ರದಲ್ಲಿ ಈಗ ನಿಮಗೆ ಸೊಗಸಾದ ಗೀತೆಯನ್ನ ಬಿತ್ತರಿಸಿದ್ವಿ. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ವನದೇವಿ ತಾಯಿ ನಮಗೆಲ್ಲ, ಅವಳ ಮಡಿಲಲ್ಲಿ ಆಡೋರು ನಾವೆಲ್ಲ, ತಾಯ ಒಡಲಲ್ಲಿ ಪಾಡೋರು ನಾವೆಲ್ಲ. ಕಾವಲಂತೆ ಶತ್ರುಗಳೇ, ಅನೇಕ ಜನ ಹೇಳ್ತಾರೆ ನಾವು ಈ ಕಸಬು ಮಾಡಿದ್ರೆ ದುಡ್ಡು ಅಷ್ಟೊಂದು ಸಿಗ್ಲಿಕ್ಕಿಲ್ಲ, ಆ ಉದ್ಯೋಗಕ್ಕೆ ಹೋದ್ರೆ ಹೇರಳವಾಗಿ ದುಡ್ಡನ್ನ ಮಾಡಬಹುದು, ಸಾಕಷ್ಟು ಅಭಿವೃದ್ಧಿನ ಕಾಣಬಹುದು ಅಂತ ಅನ್ಕೊಂಡು ಪ್ರಸ್ತಾಪ ಮಾಡೋದಿದೆ. ಆದರೆ ದುಡ್ಡು ಬಂದಷ್ಟು ಬಂದಷ್ಟು ಜನ ಕೆಡ್ತಾರೆ ಅಂತ ಅನ್ಕೊಂಡು ಹಿರಿಯರು ಹೇಳೋ ಒಂದು ಸಂಗತಿಯನ್ನ ಮರಿಬಾರದು. ಎಷ್ಟೋ ಮನೆತನಗಳಲ್ಲಿ ದುಡ್ಡು ಬಂದ ಬಳಿಕನೇ ಜನ ತಮ್ಮ ಸಂಸ್ಕಾರಗಳನ್ನ, ತಮ್ಮ ಗುಣಗಳನ್ನ, ತಮ್ಮ ವ್ಯವಸ್ಥೆಗಳನ್ನ ಬಹಳಷ್ಟು ಮಾರ್ಪಾಡು ಮಾಡಿಕೊಂಡು ಅವನತಿಯತ್ತ ಹೋಗಿರೋದನ್ನ ಕಾಣ್ತೀವಿ. ಒಂದು ಗಾದೆ ಇದೆ, ಬಡತನ ಬಂದಾಗ ಹಾಳಾದವರೇ ಇಲ್ಲ, ಶ್ರೀಮಂತಿಕೆ ಬಂದಾಗ ಹಾಳಾದವರೇ ಹೆಚ್ಚು ಅಂತ ಅನ್ಕೊಂಡು ನೋಡಿ. ನಮ್ಮ ಇತಿಮಿತಿಯಲ್ಲಿ ನಾವು ಜೀವನ ಮಾಡ್ತಾ ಹೋದ್ರೆ ದುಡ್ಡು ಅಷ್ಟೊಂದು ಬೇಕಾಗೋದಿಲ್ಲ. ಅದರಲ್ಲೂ ಕೃಷಿಕರಿಗೆ ಎಷ್ಟೋ ಸಂದರ್ಭದಲ್ಲಿ ಹಣದ ಅಗತ್ಯತೆ ಬರೋದಿಲ್ಲ. ದಿನನಿತ್ಯದ ಬಳಕೆಗೆ ಬೇಕಾದ ಆಹಾರ ಧಾನ್ಯಗಳು, ಕಾಳು ಕಡಿ, ಹಣ್ಣು ಹಂಪಲಗಳು, ತರಕಾರಿಗಳನ್ನ ಬೆಳ್ಕೊಂಡ್ರೆ ಇನ್ಯಾಕೆ ದುಡ್ಡು ಅಲ್ವಾ? ಎಣ್ಣೆಗೂ ಮತ್ತಿತರ ಪದಾರ್ಥಕ್ಕೂ ನಮ್ಮಲ್ಲೇ ಅವಕಾಶಗಳಿದಾವೆ. ಈ ದೃಷ್ಟಿಯಲ್ಲಿ ದುಡ್ಡಿನ ಹಿಂದೆ ಹೋಗೋದಕ್ಕಿಂತ ದುಡ್ಡನ್ನ ಮಿತವಾಗಿ ಗಳಿಸುವ, ಅದನ್ನ ಉಳಿಸುವ ಆಲೋಚನೆಗಳನ್ನ ಕೈಗೊಳ್ತಾ ಸಂತೃಪ್ತಿಯನ್ನ ನಮ್ಮ ಜೊತೆಗೆ ಇಟ್ಕೊಂಡು ಹೋಗೋದು ಒಳ್ಳೇದಲ್ವಾ? ಕಾರ್ಯಕ್ರಮದ ಕೊನೆಯಲ್ಲಿ ಜಾನಪದ ಗೀತೆ, ಶಿಶುನಾಳ ಶರೀಫರ ಈ ಗೀತೆಗೆ ಧ್ವನಿ ಸಿ ಅಶ್ವಥ್. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ದುಗ್ಗಾನಿಗೆ ಹೆಡ್ಡನಾಗ ಬೇಡೋ ತಿಂದಿ ನೀ ಮಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ, ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ. ದೊಡ್ಡ ದೊಡ್ಡವರನ್ನೇ ಹೆಗ್ಗಾಲು ಇಡಿಸಿತು, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ, ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ. ಮಿಣ್ಣನೆ ತಿಂದಿತ್ತು ಒಳಗ ಮೆಲ್ಲನೆ ಹಣ್ಣಗ ಮಾಡಿತ್ತು ಬೆಂಕಿಯ ಕಿಡಿಯ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಮಣ್ಣು ರೊಕ್ಕ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು, ಮುಕ್ಕಿಸೀತು ಮಣ್ಣು ರೊಕ್ಕ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು. ಉಕ್ಕುವ ಚಪಲ ಏಕಿನ್ನು, ಮುಕ್ಕುವ ಚಪಲ ಏಕಿನ್ನು, ಮುಕ್ಕಿ ಬಿಕ್ಕಲ್ಲು ಕುಡಿಸೀತು ನೀರನ್ನು. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಆಸೆ ಬಿತ್ತು ಮನದ ಮಾರಿ ಕೊಂಟ್ಯಾಳ್ಳೋ ಹುಡುಕುತ್ತಾ ನೂರೆಂಟು ಕೇರಿ. ಆಸೆ ಬಿತ್ತು ಮನದ ಮಾರಿ ಕೊಂಟ್ಯಾಳೋ ಹುಡುಕುತ್ತಾ ನೂರೆಂಟು ಕೇರಿ. ಕಾಸು ಕಾಸನ್ನು ಹೆಕ್ಕಿ ಕಾಸು ಕಾಸನ್ನು ಹೆಕ್ಕಿ ಮುಳಿ ಶಿಶುನಾಳ ದೀಶನ ಮರತಾಳು ಸೊಕ್ಕಿ. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು, ದುಡ್ಡು ಕೆಟ್ಟದ್ದು, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಭಾರತ ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇದರಲ್ಲಿ ಕೊಡಗಿನ ಕಿತ್ತಳೆಯ ಪುನಶ್ಚೇತನ ಕುರಿತು ತಜ್ಞರಾದ ವಿ ವೆಂಕಟರಮಣಪ್ಪ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಕೊಡಗು ಜಿಲ್ಲೆ. ನಿರ್ಮಾಣ ವಿಜಯ್ ಅಂಗಡಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪುಟಾಣಿಗಳೇ ಗಮನಿಸಿ, ಇದೇ ಭಾನುವಾರ ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಕರೆ ಮಾಡಿ. ದೂರವಾಣಿ ಸಂಖ್ಯೆ 0827220006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿಣ್ಣರ ಲೋಕ. ನಾಳೆ ಸಂಜೆ 7:50 ಕೇಳಿ ಅರೆಭಾಷೆ ಐಸಿರಿ. ಅರೆಭಾಷೆ ತಿಂಗಳ ಪರಿಚಯ ಉಳುವಾರನ ರೋಷನ್ ಅವರಿಂದ. ಗಮನಿಸಿ ನಾಳೆ ಸಂಜೆ 7:50. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿನಗಳ ಸರಾಸರಿ ಕೋವಿಡ್ 19 ಸೋಂಕಿನ ಪ್ರಮಾಣ ಶೇಕಡ 2 ಇರದರಿಂದ ತಾರೀಖು 23/8/2021 9 ಮತ್ತೆ ಮೇಲ್ಪಟ್ಟ ತರಗತಿಗಳ ಶುರು ಮಾಡಿಕೆ ಆದುಲೆ ತರಗತಿಗಳ ಆರಂಭಿಸಿಕೆ ಮುಂದಿನ ತಾರೀಖಿನ ಪ್ರಕಟಿಸಲಾದೆತ್ತ ಕೊಡಗು ಜಿಲ್ಲೆನ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಉಪನಿರ್ದೇಶಕರು ತಿಳಿಸಿಯೋಳು. ಕೊಡಗು ಜಿಲ್ಲೆಯಲ್ಲಿ ನಾಳೆ ಐತವಾರ ಕೊರೋನಾ ಲಸಿಕೆ ಲಭ್ಯ ಇರದುಳೆತ್ತ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಕೊಟ್ಟಳು. ಇಂಜಿನಿಯರಿಂಗ್ ಮತ್ತೆ ಕೃಷಿ ಹಂಗೆ ತೋಟಗಾರಿಕೆ ಪಶುಪಾಲನೆ ಮೀನುಗಾರಿಕೆ ಹಂಗೆ ಬ್ಯಾರೆ ಬ್ಯಾರೆ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಂಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇದೇ ಆಗಸ್ಟ್ 28 ಮತ್ತು 29 ನಡೆದೇತ ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ವಿಷ್ಣುಮೂರ್ತಿ ಅವು ತಿಳಿಸಿಯಳು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಿ ಸರ್ಕಾರ ಅಧೀನ ಕಾರ್ಯದರ್ಶಿ ಹೆಚ್ಚಿಕೆ ಸುರೇಶ್ ಬಾಬು ಅಧಿಸೂಚನೆ ಹೊರಡಿಸಿಯಳು. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕ ಎಸ್ ರಂಗಪ್ಪ ಹಂಗೆ ಜಿಲ್ಲಾ ಪರಿಷತ್ತಿಗೆ ಆಯಾ ಜಿಲ್ಲೆನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿಕೆ ಆದೇಶ ಹೊರಡಿಸಿಯಳು. ಸೆಪ್ಟೆಂಬರ್ 3 ಇದು ಜಾರಿಯಲ್ಲಿದ್ದದೆ ಅಲ್ಲಿ ಮುಟ್ಟ ಪ್ರಸ್ತುತ ಇರುವ ಸಮಿತಿ ಮುಂದುವರೆದೇತ ತಿಳಿಸಿಯಳು. ಪ್ಯಾಟೆನ ಐಟಿಐ ಕಾಲೇಜು ಹಿಂದೆ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು ನಿನ್ನೆ ಗುದ್ದಲಿ ಪೂಜೆ ಮಾಡಿ ಅಲ್ಲಿಂದ ಅವು ಮಾತಾಡಿದವು. ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಬಳಸಲಾದೆ ಸುಸಜ್ಜಿತ ಕಾಲೇಜು ಕಟ್ಟಡ ನಿರ್ಮಾಣ ಆದೇತ ಅವು ಹೇಳ್ದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಲಿ 400 ವಿದ್ಯಾರ್ಥಿಗ ವ್ಯಾಸಂಗ ಮಾಡ್ತಾವಳು. ಈ ಕಾರ್ಬಾರಲ್ಲಿ ಪ್ರಾಂಶುಪಾಲರಾದ ಚಿತ್ರಾ ಅವು ಪ್ರಾಧ್ಯಾಪಕ ವರ್ಗದವು ಮುಖ್ಯಪಟ್ಟವು ಹಾಜರಿದ್ದು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮಂಗಳೂರು ವಲಯ ಕಡೆಯಿಂದ 19 ವರ್ಷದೊಳಗಿನವಕ್ಕೆ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಶಿಬಿರ ತಾರೀಖು 23/24/25 ಮಂಗಳೂರಿನ ಸಂತ ಅಲೋಸಿಯಸ್ ಕಾಲೇಜು ಮೈದಾನದಲ್ಲಿ ಹೊತ್ತಾರೆ 8 ಆಯ್ಕೆ ಶಿಬಿರ ನಡೆದಿದೆ. 1/9/2002 ಹಂಗೆ ಆಮೇಲೆ ಹುಟ್ಟಿದ ಮಕ್ಕ ಭಾಗವಹಿಸಕ್ಕೆ 16 ವರ್ಷದೊಳಗಿನವಕ್ಕೆ ಅವಕಾಶ ಇಲ್ಲ. ಹೆಚ್ಚಿನ ವಿವರಣೆ ಬೇಕಾದರೆ ಗ್ಲೆನ್ ರೋಷನ್ ಡಿಸೋಜಾರ್ ಅವರ ದೂರವಾಣಿ 9845505200 ಸಂಪರ್ಕಿಸಕ್ಕಂತ ವಾಂಡರರ್ಸ್ ಕಾರ್ಯದರ್ಶಿ ರಘು ಮಾದಪ್ಪ ಅವು ಕೇಳಿಕೊಂಡಳು. ಕೊರೋನಾ ಕಾಯಿಲೆ ಜಾಸ್ತಿ ಆಗ್ತಿದ್ದ ಕಾರಣದಿಂದ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವು ತಿಂಗಳ ಮೊದಲು ಇಸಿಎಚ್ಎಸ್ ಡಾಕ್ಟರ್ಗಳ ಚೀಟಿನ ತೋರಿಸಿ ಅಕ್ಟೋಬರ್ 31 ಮುಟ್ಟ ಹೊರಗಡೆಯಿಂದ ತಗೊಂಡು ಬಿಲ್ಲಿನ ಕೊಟ್ಟರೆ ಸಾಕು. ಮಾತ್ರೆಗಳಿಗಾಗಿ ಇಸಿಎಚ್ಎಸ್ಗೆ ಬರುವ ಅವಶ್ಯಕತೆ ಇಲ್ಲ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿತು. ರೈತರ ಮುಂಗಾರು ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಬಳಕೆಗೆ ಬಗ್ಗೆ ಯುವ ರೈತರಿಗೆ ಮಾಹಿತಿ ಕೊಡುವ ಕಾರ್ಬಾರ್ ಆಗಸ್ಟ್ 24 ಹೊತ್ತಾರೆ 10:30 ಪೊನ್ನಂಪ್ಯಾಟೆ ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ನಡೆದಿದೆ. ಹಾಜರಾಗುವವು ಸ್ಮಾರ್ಟ್ ಮೊಬೈಲ್ ಫೋನ್ನೊಟ್ಟಿಗೆ ಆಧಾರ್ ಕಾರ್ಡ್ ಮೂಲ ಪ್ರತಿ ಮತ್ತು ಜಮೀನಿನ ಸರ್ವೆ ನಂಬರ್ನೊಟ್ಟಿಗೆ ಇರೋಕುತ್ತ ಪೊನ್ನಂಪ್ಯಾಟೆ ರೈತ ಸಂಪರ್ಕ ಕೇಂದ್ರ ಕಚೇರಿಯಿಂದ ಮಾಹಿತಿ ಕೊಟ್ಟಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಡೆಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಪ್ರತಿಭೆನ ತೋರಿಸಿದ ರಾಜ್ಯದ ಹಿರಿಯ ಆಟಗಾರರು ತರಬೇತಿದಾರರಾಗಿ ಸಾಧನೆ ಮಾಡಿರುವ ಆಟಗಾರರಿಗೆ ಜೀವಮಾನ ಸಾಧನೆ ಇನಾಮ್ ಕೊಡಿಕೆ ಆಟಗಾರರಿಗೆ ಪ್ರೋತ್ಸಾಹ ಕೊಡಿಕೆ ಹಂಗೆ ಕರ್ನಾಟಕ ಕ್ರೀಡಾರತ್ನ ಇನಾಮ್ ಕೊಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗ ಸೆಪ್ಟೆಂಬರ್ 10 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕಾದರೆ ಇಲಾಖೆನ ಕೇಳಿ ತಿಳ್ಕೊಳಕ್ಕಂತ ಇಲಾಖೆನ ಸಹಾಯ ನಿರ್ದೇಶಕರು ಮನವಿ ಮಾಡಿಕೊಂಡಳು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಶತಮಾನೋತ್ಸವ ಕಟ್ಟಡದ ಶಂಕುಸ್ಥಾಪನೆ ಕಾರ್ಬಾರ್ ನಡೆದು ಬ್ಯಾಂಕ್ನ ಕೇಂದ್ರ ಕಚೇರಿ ಆವರಣದಲ್ಲಿ ನಡೆದ ಕಾರ್ಬಾರ್ಲಿ ರಾಜ್ಯ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಶಂಕುಸ್ಥಾಪನೆ ಮಾಡಿ ಅಲ್ಲಿಂದ ಅವು ಮಾತಾಡಿದವು. ರೂಪಾಯಿ 7 ಕೋಟಿ ವೆಚ್ಚಲಿ ಸುಸಜ್ಜಿತ ಕಟ್ಟಡ ಹಂಗೆ ಒಳಾಂಗಣ ಅಭಿವೃದ್ಧಿಪಡಿಸುವ ಯೋಜನೆ ಇದಾ ಹುಟ್ಟುತ್ತ ಅವು ಹೇಳಿದವು. ಈ ಸಮಯದಲ್ಲಿ ಡಿಸಿಸಿ ಬ್ಯಾಂಕ್ನ ಸಂಚಾರಿ ಬ್ಯಾಂಕ್ ವಾಹನಕ್ಕೆ ಶಾಸಕ ಕೆಜಿ ಬೋಪಯ್ಯ ಅವು ಚಾಲನೆ ನೀಡಿದವು. ಈ ಸಂದರ್ಭದಲ್ಲಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಬ್ಯಾಂಕ್ನ ಅಧ್ಯಕ್ಷೆ ಬಾಂಡ್ ಗಣಪತಿ ಸೇರಿದಂಗೆ ಬ್ಯಾಂಕ್ನ ಸಿಬ್ಬಂದಿ ವರ್ಗದವು ಹಾಜರಿದ್ದು. ಈ ಅಂಟು ಕಾಯಿಲೆ ಮಹಾಮಾರಿ ಕೊರೋನಾ ಇಂದು ಜಿಲ್ಲೆಯಲ್ಲಿ 45 ಪ್ರಕರಣ ಬೆಳಕಿಗೆ ಬಂದುಟು. ಮಡಿಕೇರಿ ತಾಲೂಕುಲಿ 20, ಹಂಗೆ ಸೋಮರಪೇಟೆ ತಾಲೂಕುಲಿ 9, ವಿರಾಜಪೇಟೆ ತಾಲೂಕುಲಿ 16 ಪ್ರಕರಣ ಆಗುಟ್ಟು. ಜಿಲ್ಲೆಯಲ್ಲಿ ಒಟ್ಟು ಪ್ರಕರಣ 33,128. ಕಳೆದ 24 ಸಮಯದಲ್ಲಿ 72 ಹುಷಾರಾಗಿ ಆಸ್ಪತ್ರೆಯಿಂದ ಹೋಗಳು. ಒಟ್ಟು ಹುಷಾರಾದವರ ಸಂಖ್ಯೆ 32,176 ಆಗುಟ್ಟು. 545 ಒಟ್ಟು ಸಕ್ರಿಯ ಪ್ರಕರಣ ಆಗಿದ್ದು ಒಟ್ಟಾರೆ ತೀರಿಹೋದವರ ಸಂಖ್ಯೆ 407. ಒಟ್ಟು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 83. ಪಾಸಿಟಿವಿಟಿ ದರ 1.22% ಆಗುಟ್ಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ತಿಳಿಸಿಯಳು. ಶನಿವಾರ ಹೊತ್ತಾರೆ 8:30 ಆಖೇರಿಗೊಂಡ ಹಂಗೆ ಕಳೆದ 24 ಸಮಯದಲ್ಲಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 2.09 mm ಮಳೆ ಆಗುಟ್ಟು. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 3.77 mm ಹಂಗೆ ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 0.17 mm.